ಹೈನು ಉದ್ಯಮ ಶುರು ಮಾಡಬೇಕು ಅಂತಂದಾಗ ನಾವು ಯಾವ ರೀತಿ ತಯಾರಿ ಮಾಡಿಕೊಳ್ಬೇಕಾಗ್ಯದ ಅನ್ನೋದ್ರ ಬಗ್ಗೆ ಮತ್ತೆ ಸಾಕಷ್ಟು ವಿಚಾರಗಳನ್ನ ನಾವು ಈ ಸಂದರ್ಭದೊಳಗೆ ಅರಿತುಕೊಳ್ಬೇಕಾಗ್ತದ. ಅಂಥ ಏನು ಸಂಗತಿಗಳದಾವ ಅನ್ನೋದನ್ನ ಇವತ್ತ ನಾವು ಮಾಹಿತಿ ಮಾಡಿಕೊಳ್ಳೋಣ. ಈ ವಿಷಯದ ಬಗ್ಗೆ ನಮಗೆ ಇವತ್ತು ತಿಳಿಸಿಕೊಡುವುದಕ್ಕೆ ಕಲಬುರಗಿ ಜಿಲ್ಲೆ ಮಹಗಾಂವ್ ಕ್ರಾಸ್ನೊಳಗೆ ಇರುವಂತಹ ಹೈನು ವಿಜ್ಞಾನ ಮಹಾವಿದ್ಯಾಲಯದೊಳಗೆ ಡೈರಿ ಇಂಜಿನಿಯರಿಂಗ್ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಡಾ ಆದರ್ಶ ಎಂ ಕಲ್ಲಾ ಅವರು ನಮ್ಮ ಜೊತೆಗಿದ್ದಾರೆ. ಡಾ ಆದರ್ಶ ಕಲ್ಲಾ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರಗಳು. ಧನ್ಯವಾದ. ಇತ್ತೀಚಿನ ದಿವಸದೊಳಗೆ ಬಹಳಷ್ಟು ತಂತ್ರಜ್ಞಾನ ಬಂದದ್ದು ಹೈನು ಉದ್ಯಮದೊಳಗೆ, ಸಾಕಷ್ಟು ಸಂಶೋಧನೆಗಳು ನಾವು ನೋಡ್ತಾ ಇದ್ದೀವಿ. ಹೊಸ ಹೊಸ ಯಂತ್ರಗಳು ಬಂದವ, ಹೊಸ ಹೊಸ ತಂತ್ರಗಳು ಬಂದವ, ಇದರಿಂದಾಗಿ ಹೈನೋದ್ಯಮ ಇವತ್ತಿನ ದಿವಸ ಸಾಕಷ್ಟು ಪ್ರಗತಿಯನ್ನ ಸಾಧಿಸಿದೆ. ನಮ್ಮಲ್ಲಿ ಹಾಲು ಉತ್ಪಾದನೆ ಆಗುತ್ತದೆ, ಅಂತಹ ಹಾಲನ್ನ ಉತ್ಪಾದನೆ ಮಾಡಿದ ನಂತರ ನಾವು ಅದನ್ನ ಮಾರ್ಕೆಟ್ ಮಾಡುವಂತಹ ನಿಟ್ಟಿನೊಳಗೆ, ಆಮೇಲೆ ಬೇರೆ ಬೇರೆ ಉತ್ಪನ್ನಗಳನ್ನ ತಯಾರು ಮಾಡುವಂತಹ ಒಂದು ನಿಟ್ಟಿನೊಳಗೆ ಸಾಕಷ್ಟು ಜನ ಇವತ್ತಿನ ದಿವಸ ಯುವಕರು ಮುಂದೆ ಬರ್ತಾ ಇದ್ದಾರೆ. ಅಂತವರಿಗೆ ಒಂದು ಉದ್ಯಮ ಶುರು ಮಾಡಬೇಕು ಅಂತಂದಾಗ ಏನೇನು ಅವಶ್ಯಕತೆಗಳು ಇರ್ತಾವ ಅಂತೀರಿ? ನೋಡಿ ಸರ್, ಈಗ ನಾವು ಚಿಕ್ಕದ ಗಾತ್ರದಲ್ಲಿ ಒಂದು ಹೈನೋದ್ಯಮ, ಒಂದು 200-500 ಲೀಟರ್ ಪ್ರತಿದಿನ ಚಿಕ್ಕ ಹಾಲು ಸಂಸ್ಕರಣ ಘಟಕ ಪ್ರಾರಂಭಿಸೋದಾದರೆ, ಒಂದು ಹಳ್ಳಿಯಲ್ಲಿ 4-5 ಯುವಕರು ಕಲಿತು ಒಂದು ಸ್ವಸಹಾಯ ಸಂಘ ಮಾಡಿಕೊಂಡು ಅವರು ಈ ಹಾಲು ಶೀತಲೀಕರಿಸುವುದಾಗಿರ್ಬೋದು, ಕೆನೆ ವಿಭಜಿಸುವುದಾಗಿರ್ಬೋದು, ಬೆಣ್ಣೆ ಮಾಡುವುದಾಗಿರ್ಬೋದು, ಹಾಗೂ ತುಪ್ಪ ಮಾಡುವುದಾಗಿರ್ಬೋದು, ಈ ಯಂತ್ರಗಳನ್ನು ಅಳವಡಿಸಿಕೊಳ್ಬಹುದು. ಈ ಹಾಲು ಸಂಸ್ಕರಣೆ ಸಾಮರ್ಥ್ಯ ಒಂದು 500 ಲೀಟರ್ ನಾವು ಒಂದು ಅನ್ಕೊಂಡ್ರೆ ವಿದ್ಯುತ್ ಶಕ್ತಿ ಒಂದು 10 ಕಿಲೋವ್ಯಾಟ್ ಬೇಕಾಗುತ್ತೆ ಸರ್. ಮತ್ತೆ ನಮಗೊಂದು 2-3 ಕಾರ್ಮಿಕರು ಬೇಕಾಗ್ತಾರೆ. ಮತ್ತೆ ಪ್ರತಿದಿನ ನೀರು ನೋಡಬೇಕಾದ್ರೆ ಒಂದು 500 ಲೀಟರ್ ನಿಂದ 1000 ಲೀಟರ್ ನೀರು ಬೇಕಾಗುತ್ತೆ. ಅದೇ ರೀತಿ ಒಂದು LPG ಗ್ಯಾಸ್ ಸಿಲಿಂಡರ್ ಬೇಕಾಗುತ್ತೆ. ಒಟ್ಟು ವೆಚ್ಚ 1 ಲಕ್ಷದಿಂದ 2 ಲಕ್ಷ ರೂಪಾಯಿ ಈ ಒಂದು ಸಂಸ್ಕರಣೆ ಘಟಕ ಮಾಡೋಕೆ ಬೇಕಾಗುತ್ತೆ. ಅಂದ್ರೆ ಈಗ ಹಾಲು ಸಂಸ್ಕರಣಾ ಘಟಕ ನಾವು ಶುರು ಮಾಡ್ತೀವಿ ಅಂತಂದಾಗ ಏನೇನು ಅಂಶಗಳನ್ನ ನಮ್ಮ ಆಸಕ್ತರು ಗಮನಿಸಬೇಕಾಗ್ತದೆ? ನೋಡಿ ಸರ್, ಒಂದು ನಿರ್ಣಾಯಕ ಅಂಶಗಳು ಒಂದು ಹಾಲು ಸಂಸ್ಕರಣಾ ಘಟಕಕ್ಕೆ ಒಂದು ಹಾಲು ಸಂಗ್ರಹಣೆ ಸರ್. ಹಾಲು ಸಂಗ್ರಹಣೆ ತುಂಬಾ ಅವಶ್ಯಕತೆವಾಗುತ್ತೆ. ಅದ ನಂತರ ವಿದ್ಯುತ್ ಶಕ್ತಿ ಅದು ಬೇಕೇ ಬೇಕಾಗುತ್ತೆ. ಮತ್ತೆ ಇಂಧನ ಬೇಕೇ ಬೇಕು, LPG ಗ್ಯಾಸ್ ಆಗಿರ್ಬೋದು ಅಥವಾ ನಿಮ್ದು ಒಂದು ಸ್ಟೀಮ್ ಬಾಯ್ಲರ್ ಆಗಿರ್ಬೋದು. ಅದಾದ್ಮೇಲೆ ನೀರಿನ ಲಭ್ಯತೆ ತುಂಬಾ ಅವಶ್ಯಕತೆ ಆಗುತ್ತೆ ಸರ್. ಈಗ ನಮ್ಮ ಹಾಲಿನ ಡೈರಿಯಲ್ಲಿ ಮೊದಲು 1 ಲೀಟರ್ ಹಾಲು ಪ್ರೊಸೆಸ್ ಮಾಡಲಿಕ್ಕೆ 3 ಲೀಟರ್ ನೀರು ಬೇಕಾಗ್ತಿತ್ತು. ಈಗ ನೀರು ಕಡಿಮೆ ಆಗ್ತಾ ಇದೆ ಸರ್. ಹೀಗಾಗಿ 1 ಲೀಟರ್ ಹಾಲು ಪ್ರೊಸೆಸ್ ಮಾಡಕ್ಕೆ ನಮಗೆ 1 ಲೀಟರ್ ನೀರು ಬೇಕಾಗಿದೆ. ಒನ್ ಇಸ್ಟು 1 ಅಂತೀವಿ ರೇಷಿಯೋ ಅದಕ್ಕೆ. ಅದ ನಂತರ ರಸ್ತೆ ಸಾರಿಗೆ ಬೇಕೇ ಬೇಕು ಸರ್, ನಿಮ್ಗೆ ಟ್ರಾನ್ಸ್ಪೋರ್ಟೇಶನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದ ನಂತರ ಕಾರ್ಮಿಕರು ಒಂದು ಲೇಬರ್ಸ್ ಬೇಕಾಗುತ್ತೆ. ಅದ ನಂತರ ಮಾರುಕಟ್ಟೆ ಇದು ತುಂಬಾ ಬೇಕಾಗುತ್ತೆ. ಪ್ರಚಾರ ಮಾರುಕಟ್ಟೆ ಇಂಡಸ್ಟ್ರಿ ಆಗಿರ್ಬೋದು, ನಿಮ್ದೇ ಒಂದು ಯಾವ್ದೋ ಒಂದು ಸಣ್ಣ ಸಂಸ್ಕರಣೆ ಘಟಕ ಮಾಡಿದ್ದೀರಾ ಅದು ತುಂಬಾ ನಿರ್ಣಾಯಕ ಆಗುತ್ತೆ. ಅಂದ್ರೆ ನಾವು ಶುರು ಮಾಡೋಕ್ಕಿಂತ ಮೊದಲು ಒಂದು ಸರ್ವೆ ಮಾಡಿಕೊಳ್ಳಬೇಕು, ಅಧ್ಯಯನ ಮಾಡಬೇಕು. ಒಂದು ಘಟಕ ಶುರು ಮಾಡ್ತೀವಿ ಅಂತಂದಾಗ ಈ ಎಲ್ಲ ಅಂಶಗಳು ಬಹಳ ಮುಖ್ಯ ಆಗ್ತಾವ. ಯಾವುದೇ ಒಂದಿಲ್ಲ ಅಂತಂದ್ರೂ ಕೂಡ ಅದು ನಡೆಯುವುದಿಲ್ಲ, ಬಹಳ ಕಷ್ಟ ಆಗಿಬಿಡುತ್ತದೆ. ಹೌದಾ? ಕೆಲಸಗಾರರು ಸಿಗ್ತಾರೆ, ಆದ್ರೆ ಹಾಲೇ ಸಿಗಲಿಲ್ಲ ಅಂತಂದ್ರೆ ನಮ್ಮ ಉದ್ಯಮ ನಡೆಯುವುದಾದ್ರೂ ಹೆಂಗ? ಈಗ ಇವೆಲ್ಲ ಅಂಶಗಳನ್ನ ನಾವು ನಿರ್ಣಾಯಕ ಅಂತ ಹೇಳಿ ತಿಳ್ಕೊಂಡು ಇದ್ರ ಬಗ್ಗೆ ನಾವು ಸ್ಟಡಿ ಮಾಡಿ ನಾವು ಶುರು ಮಾಡ್ತಾ ಇದ್ದೀವಿ. ಅಂತ ಸಂದರ್ಭದೊಳಗೆ ಮುಂದಿನ ಎಲ್ಲ ಕೆಲಸಗಳನ್ನ ನಾವು ಮಾಡಿಕೊಂಡು ಹೋಗಬೇಕಾಗ್ತದೆ. ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ದೀವಿ ಕೋಲ್ಡ್ ಸ್ಟೋರೇಜಸ್ ಅಂತೀವಿ, ಹಾಲನ್ನ ಶೀತಲೀಕರಣ ಮಾಡುವಂತದ್ದಂತೀವಿ, ಆಮೇಲೆ ಅದನ್ನ ಪ್ಯಾಕೆಟ್ ಮಾಡುವಂತದ್ದಿರಬಹುದು, ಆಮೇಲೆ ಅದನ್ನ ಸಂಸ್ಕರಣೆ ಮಾಡುವಂತದ್ದಿರಬಹುದು. ಈ ಎಲ್ಲ ವಿಚಾರಗಳನ್ನ ನಮ್ಮ ಆಸಕ್ತರು ಅಂದ್ರೆ ಯಾರು ಉದ್ಯಮ ಶುರು ಮಾಡಬೇಕಂತಾರಲ್ಲ ಅವರಿಗೆ ಬೇಕಾಗ್ತವ. ಈಗ ಸಾಮಾನ್ಯವಾದಂತಹ ಒಂದು ಜ್ಞಾನ ಅವರಿಗೆ ಬೇಕು. ಶೀತಲೀಕರಣ ಅಂತಂದ್ರೆ ಏನು, ಅದನ್ನ ಹೆಂಗ್ ಮಾಡಬಹುದು, ಏನೇನಿರ್ತದೆ ಅನ್ನೋದ್ರ ಬಗ್ಗೆ ಸರ್. ಈಗ ನೋಡಿ ಸರ್, ಒಂದು ಹೈನೋದ್ಯಮದಲ್ಲಿ ಹಾಲನ್ನು ಹೇಗೆ ಸಂಸ್ಕರಣೆ ಮಾಡ್ತಾರೆ ಅಥವಾ ಏನೇನ್ ಬೇಕಾಗುತ್ತೆ ಅಂದ್ರೆ, ನಿಮ್ಮ ಹತ್ತಿರ ಇರುವ ಹಾಲನ್ನು ವಿವಿಧ ಸಂರಕ್ಷಣೆಯಲ್ಲಿ ಸಂಸ್ಕರಣೆ ಮಾಡಿ ಮಾರಬಹುದು. ಉದಾಹರಣೆಗೆ ಸರ್ ನೋಡಿ, ನಾವು ಹಾಲನ್ನು ಕೇವಲ ಶೀತಲೀಕರಣಗೊಳಿಸಿ ಡೈರಿಗೆ ಅಥವಾ ಹೋಟೆಲ್ಗಳಿಗೆ ಮಾರಬಹುದು. ಇಲ್ಲಪ್ಪ ಅಂದ್ರೆ ಹಾಲನ್ನು ಶೀತಲೀಕರಣಗೊಳಿಸಿ ಪ್ಯಾಕೆಟ್ ಮಾಡಿ ಗ್ರಾಹಕರಿಗೆ ಮನೆ ಮನೆಗೆ ಹೋಗಿ ಮಾರಬಹುದು. ಇಲ್ಲಪ್ಪ ಹಾಲನ್ನು ಪಾಶ್ಚೀಕರಣಗೊಳಿಸಿ ಅಂದ್ರೆ ಪ್ಯಾಶ್ಚರೈಸೇಷನ್ ಮಾಡಿ ನಂತರ ಇದನ್ನು ಪ್ಯಾಕೆಟ್ ಮಾಡಿ ಗ್ರಾಹಕರಿಗೆ ಮಾರಬಹುದು. ಇದನ್ನು ಮಾರ್ಕೆಟ್ ಮಿಲ್ಕ್ ಅಂತ ಕರಿತೀವಿ ಸರ್ ನಾವು. ಪ್ಯಾಕೆಟ್ ಹಾಲು ಏನ್ ಬರುತ್ತೋ ಮಾರ್ಕೆಟ್ ಮಿಲ್ಕ್ ಅಂತ ಕರಿತೀವಿ. ಮತ್ತೆ ಇದಾದ ಮೇಲೆ ಏನಾಗುತ್ತೆ, ಹಾಲಿನಿಂದ ವಿವಿಧ ಉತ್ಪನ್ನಗಳು, ನಾನು ಹೇಳಿದೆ ಬೆಣ್ಣೆ ಆಗಿರ್ಬೋದು, ತುಪ್ಪ ಆಗಿರ್ಬೋದು, ಮೊಸರು, ಖವಾ, ಪನ್ನೀರ್ ಆಗಿರ್ಬೋದು, ಮತ್ತು ಕುಲ್ಫಿ ಆಗಿರ್ಬೋದು, ಫ್ರೋಜನ್ ಡೆಸರ್ಟ್ಸ್ ಅಂತೀವಿ, ಇತ್ಯಾದಿಗಳ ಹಾಲನ್ನ ಪದಾರ್ಥಗಳನ್ನು ಮಾಡಿ ನೀವು ಮಾರಬಹುದು. ಈಗ ಡೈರಿ ಒಳಗೆ ಬರುವಂತಹ ಹಾಲನ್ನ ಯಾವ ರೀತಿ ಸಂಗ್ರಹ ಮಾಡ್ತಾರಂತೀರಿ? ಸರ್, ಈಗ ನಮ್ಮ ದೇಶದಲ್ಲಿ ಏನಿದೆ, ಒಂದು ಅಮೂಲ್ ಮಾದರಿಯ ಒಂದು 3-tier ಸಿಸ್ಟಮ್, ಈ ಸಹಕಾರಿ ಸಂಘಗಳು ನಡೆಯುತ್ತೆ ಸರ್. ಸೊ ಈ 3-tier ಸಿಸ್ಟಮ್ ರಚನೆ ನೋಡಿದ್ರೆ ನೀವು, ಗ್ರಾಮ ಮಟ್ಟದಲ್ಲಿ ಡೈರಿ ಸಹಕಾರಿ ಸೊಸೈಟಿಗಳಿರ್ತವೆ, ಮತ್ತು ಜಿಲ್ಲಾ ಮಟ್ಟದಲ್ಲಿ ಹಾಲು ಒಕ್ಕೂಟ ಅಂದ್ರೆ ಮಿಲ್ಕ್ ಯೂನಿಯನ್ಗಳಿದಾವೆ, ಅದಾದ್ಮೇಲೆ ರಾಜ್ಯ ಮಟ್ಟದಲ್ಲಿ ಹಾಲು ಒಕ್ಕೂಟ ಅಂದ್ರೆ ಮಿಲ್ಕ್ ಫೆಡರೇಷನ್ ಇದೆ. ಸೊ ಈ ಮೂರು ಹಂತದ ರಚನೆಯಲ್ಲಿ ವಿವಿಧ ಕಾರ್ಯನಿರ್ವಹಿಸಲಾಗುತ್ತದೆ. ನಾವು ಒಂದು ವೇಳೆ ಉದಾಹರಣೆಗೆ ತಗೊಂಡ್ರೆ ಗ್ರಾಮದ ಸಹಕಾರಿ ಸೊಸೈಟಿಗಳಲ್ಲಿ ನೋಡಬೇಕಾದ್ರೆ ರೈತರಿಂದ ಹಾಲನ್ನು ಸಂಗ್ರಹಣೆ ಮಾಡಲಾಗುತ್ತದೆ. ಅದೇ ರೀತಿ ಜಿಲ್ಲಾ ಹಾಲು ಒಕ್ಕೂಟದಲ್ಲಿ ನೀವು ನೋಡಬೇಕಾದ್ರೆ ಹಾಲು ಸಂಗ್ರಹಣೆ ಮತ್ತು ಸಂಸ್ಕರಣೆ ಮಾಡಲಾಗುತ್ತೆ. ಹಾಗೆ ರಾಜ್ಯ ಒಕ್ಕೂಟದಲ್ಲಿ ಹಾಲು ಉತ್ಪನ್ನಗಳ ಮಾರುಕಟ್ಟೆ ಮಾಡಲು ಇದರದ್ದು ಹಾಲು ಉತ್ಪನ್ನಗಳ ಪ್ರೈಸ್ ಫಿಕ್ಸ್ ಮಾಡೋದಾಗಿರಬಹುದು, ಇದೆಲ್ಲ ಅಲ್ಲಿ ನಿರ್ಧಾರವಾಗುತ್ತೆ. ಸೊಸೈಟಿಗಳಿಂದ ಹಾಲೇನ್ ಬರುತ್ತೆ ಸರ್, ಆ ಹಾಲು ಏನಾಗುತ್ತೆ ಒಂದು ಕ್ಯಾನ್ ಅಥವಾ ಟ್ಯಾಂಕರ್ ಅಲ್ಲಿ ಬಂದಿರುತ್ತೆ, ಮಿಲ್ಕ್ ಟ್ಯಾಂಕರ್. ಸೊ ಈ ಬಂದಿರುವಂತಹ ಹಾಲು ಡೈರಿಗೆ ಬರುತ್ತೆ, ಅಂದ್ರೆ ಈ ನಮ್ಮ ಜಿಲ್ಲಾ ಹಾಲು ಒಕ್ಕೂಟ ಮಿಲ್ಕ್ ಯೂನಿಯನ್ ಬಂದಿರುತ್ತೆ. ಇಲ್ಲಿ ರಾ ಮಿಲ್ಕ್ ರಿಸೆಪ್ಷನ್ ಡಾಕ್ ಅಂತ ಇರುತ್ತೆ. ಸೊ ಈ ರಾ ಮಿಲ್ಕ್ ರಿಸೆಪ್ಷನ್ ಡಾಕ್ ಅಲ್ಲಿ ಏನಾಗುತ್ತೆ, ಫಸ್ಟ್ ಬಂದಿರೋ ಹಾಲನ್ನ ಗುಣಮಟ್ಟ ಪರಿಶೀಲಿಸಲಾಗುತ್ತದೆ, ಹಾಗೆ ಈ ಬಂದಿರೋ ಹಾಲನ್ನು ಮಸ್ಲಿನ್ ಕ್ಲಾತ್ ನಿಂದ ಸೂದಿಸಲಾಗುತ್ತದೆ. ಅದಾದ ನಂತರ ಈ ಹಾಲಿನ ತೂಕ ಮಾಡಿ, ಯಾಕಂದ್ರೆ ನಾವು ರೈತರಿಗೆ ಪ್ರೈಸ್ ಕೊಡಬೇಕಾಗುತ್ತೆ, ತೂಕದ ಮೇಲೆ ಅದನ್ನ ಏನ್ ಮಾಡ್ತೀವಿ ಅವರಿಗೆ ಪ್ರೈಸ್ ಕೊಡಲಾಗಿದೆ. ಸೊ ಹಾಗೆ ತಣ್ಣಗೆ ಮಾಡಲು ಶೀತಲೀಕರಣ ಯಂತ್ರವೂ ಇರುತ್ತೆ. ಅಲ್ಲಿ ಹಾಲನ್ನು ಶೀತಲೀಕರಿಸಿದ ನಂತರ ಈ ಬಂದಿರುವ ಕ್ಯಾನ್ಗಳನ್ನು ಶುದ್ಧಗೊಳಿಸಬೇಕಾಗುತ್ತೆ. ಸೊ ಈಗ ರೈತರಿಂದ ಕ್ಯಾನ್ ಬಂದಿರುತ್ತೆ, ಆ ರೈತರಿಗೆ ಕೊಡಬೇಕಾದ್ರೆ ನಾವು ಅದನ್ನು ಶುದ್ಧಗೊಳಿಸಿನೇ ಕೊಡ್ತೀವಿ. ಸೊ ಹಾಗೆ ಒಂದು ಕ್ಯಾನ್ ವಾಷರ್ ಇರುತ್ತೆ ಅಲ್ಲಿ. ಸೊ ಈ ಶೀತಲೀಕರಿಸಿದ ಹಾಲನ್ನು ನಂತರ ಶೇಖರಣಾ ಟ್ಯಾಂಕ್ ಅಂದ್ರೆ ಮಿಲ್ಕ್ ಸೈಲೋಸ್ ಅಂತೀವಿ, ಸೊ ಶೀತಲೀಕರಣ ಟ್ಯಾಂಕ್ ನಲ್ಲಿ ಸಂಗ್ರಹಿಸಲಾಗುತ್ತದೆ. ಹೀಗೆ ಶೀತಲೀಕರಿಸಿ ಸಂಗ್ರಹಿಸಿದ ಹಾಲನ್ನು ಮುಂದೆ ವಿವಿಧ ಉತ್ಪನ್ನಗಳು ಮಾಡಲು ನಾವು ಉಪಯೋಗಿಸ್ತೀವಿ. ಈಗ ಒಂದು ವಿಚಾರ ಹೇಳಿದ್ರೆ, ತಾವು ಶೀತಲೀಕರಣ ಅನ್ನುವಂತಹ ಮಾತನ್ನು ಹೇಳಿದ್ರಿ, ಶೀತಲೀಕರಣ ಅಂತಂದ್ರೆ ತಂಪು ಮಾಡುವಂತದ್ದು, ಯಾವ ರೀತಿ ಇದು ಮಾಡ್ತಾರಂತೀರಿ ಹಾಲನ್ನು? ಸರ್, ಇದು ಹಾಲು ಶೀತಲೀಕರಣ ಅಂದ್ರೆ ಈ ಹಸಿ ಹಾಲು ಏನು ರೈತರಿಂದ ನಾವು ಸಂಗ್ರಹಣೆ ಮಾಡಿರ್ತೀವಿ, ಈ ಹಾಲನ್ನು ಸಾಕಷ್ಟು ಕಡಿಮೆ ತಾಪಮಾನಕ್ಕೆ ತಂಪು ಮಾಡಲಾಗುತ್ತದೆ. ಸೊ ಇದನ್ನು ನಾವು ಸಾಮಾನ್ಯವಾಗಿ 10 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಅಂದ್ರೆ ಒಂದು 3-4 ಡಿಗ್ರಿ ಸೆಲ್ಸಿಯಸ್ಗೆ ಇಳಿಸಬೇಕಾಗುತ್ತೆ. ಸೊ ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ಹಾಲಿನಲ್ಲಿರುವ ಸೂಕ್ಷ್ಮಾಣು ಜೀವಿಗಳು ಏನಿದಾವೆ ಬೆಳವಣಿಗೆಯನ್ನು ನಿಲ್ಲಿಸಬಹುದು. ಸೊ ಹಾಲನ್ನು ಬಲ್ಕ್ ಮಿಲ್ಕ್ ಕೂಲರ್ ಇರುತ್ತೆ ಸೊಸೈಟೀಸ್ಗಳಲ್ಲಿ, ಅಥವಾ ಪ್ಲೇಟ್ ಚಿಲ್ಲರ್ ಮಿಲ್ಕ್ ಚಿಲ್ಲರ್ಸ್ ಅಂತ ಬರ್ತವೆ, ಅವುಗಳನ್ನು ಉಪಯೋಗಿಸಿ ನಾವು ಹಾಲನ್ನು ಶೀತಲೀಕರಣ ಮಾಡ್ತೀರಿ. ಅಂದ್ರೆ ಇವು ಬಹಳ ಮಹತ್ವದ ಅಂತ ಹೇಳಿ ವಿಚಾರ ಸರ್. ಈಗ ಕೋಲ್ಡ್ ಚೈನ್ ಮೇಂಟೈನ್ ಮಾಡೋದು ತುಂಬಾ ಅವಶ್ಯಕತೆ ಇದೆ, ಯಾಕಂದ್ರೆ ನಮ್ದು ಹಾಲೇನಿದೆ ಪೆರಿಷಬಲ್ ಫುಡ್ ಅಂತ ಹೇಳ್ತೀವಿ, ನಾವು ಹೊರಗಡೆ ಇಡಕ್ಕಾಗಲ್ಲ, ಅದು ಕೋಲ್ಡ್ ಚೈನ್ ಮೇಂಟೈನ್ ಮಾಡಲೇಬೇಕಾಗುತ್ತೆ. ಸೊ ಹಾಗಾಗಿ ಶೀತಲೀಕರಣ ತುಂಬಾ ಅವಶ್ಯಕತೆ. ಈ ಯಂತ್ರ ಅಂತೂ ಬೇಕೇ ಬೇಕಾಗ, ಬಲ್ಕ್ ಮಿಲ್ಕ್ ಕೂಲರ್ ಆಗಿರ್ಬೋದು ಚಿಲ್ಲರ್ ಆಗಿರ್ಬೋದು ನಾವು ಉಪಯೋಗಿಸ್ತೀವಿ. ಈಗ ಮಾರ್ಕೆಟ್ ಸಲುವಾಗಿ ಏನು ನಾವು ಹಾಲನ್ನ ಸಂಸ್ಕರಣೆ ಮಾಡ್ತಾ ಇದ್ದಾರಲ್ಲ, ಯಾವ ರೀತಿ ಆಗ್ತದಂತೀರಿ, ಅಲ್ಲಿ ಉಪಕರಣಗಳು ಏನು ಬೇಕಾಗ್ತಾವ? ನಾನು ನಿಮ್ಗೆ ಮೊದಲೇ ತಿಳಿಸಿದ್ದೆ, ಶೀತಲೀಕರಣವಾಗಿದ ಹಾಲನ್ನು ನಾವು ಏನ್ ಮಾಡ್ತೀವಿ, ಶೇಖರಣಾ ಟ್ಯಾಂಕ್ ನಲ್ಲಿ ಸಂಗ್ರಹಿಸಲಾಗುತ್ತದೆ. ಸೊ ಈಗ ಈ ಹಾಲನ್ನು ಪಾಶ್ಚೀಕರಣ ಘಟಕದಲ್ಲಿ ಪಾಶ್ಚೀಕರಿಸಲಾಗುತ್ತದೆ, ಜೊತೆಗೆ ಕೆನೆ ವಿಭಾಜಕ ಯಂತ್ರದಲ್ಲಿ ಕೆನೆಯನ್ನು ವಿಭಜಿಸಲಾಗುತ್ತದೆ. ಸೊ ನಮ್ಮಲ್ಲಿ ಪಾಶ್ಚೀಕರಣ ಘಟಕ ಹಾಗೂ ಅದರ ಜೊತೆ ಕೆನೆ ವಿಭಾಜಕ ಯಂತ್ರವೂ ಇರುತ್ತದೆ. ಸೊ ಈ ಪಾಶ್ಚೀಕರಣ ಎಂದರೆ ಏನಂದ್ರಪ್ಪ ಅಂದ್ರೆ ಪ್ಯಾಸ್ಚುರೈಸೇಷನ್ ಅಂತ ಕರಿತೀವಿ ಇಂಗ್ಲಿಷ್. ಸೊ ಇಲ್ಲಿ ಹಾಲನ್ನು 72 ಡಿಗ್ರಿ ಸೆಲ್ಸಿಯಸ್ ಅಥವಾ 63 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಅದನ್ನು 15 ಸೆಕೆಂಡ್ ಅಥವಾ 30 ನಿಮಿಷಗಳವರೆಗೆ ಕಾಯಿಸಲಾಗುತ್ತದೆ. ಸೊ ಆ ಕಾಯಿಸಿದ ನಂತರ ಇಮಿಡಿಯೇಟ್ ಆಗಿ ನಾವು 4 ಡಿಗ್ರಿ ಸೆಲ್ಸಿಯಸ್ ವರೆಗೆ ತಣ್ಣಗೆ ಮಾಡಬೇಕಾಗುತ್ತದೆ. ಆಗಿಂದಾಗಿ ಅದನ್ನು 4 ಡಿಗ್ರಿ ಸೆಲ್ಸಿಯಸ್ ತಣ್ಣಗೆ ಮಾಡಬೇಕು. ಸೊ ಹೀಗೆ ಮಾಡುವುದರಿಂದ ಹಾಲಿನಲ್ಲಿರುವ ರೋಗ ಹರಡಿಸುವ ಏನು ಸೂಕ್ಷ್ಮ ಜೀವಿಗಳಿವೆ ಇವುಗಳನ್ನು ನಿಷ್ಕ್ರಿಯ ಮಾಡಲು ನಮಗೆ ಸಾಧ್ಯವಾಗುತ್ತದೆ. ಪಾಶ್ಚೀಕರಿಸಿದ ಹಾಲು ಎಂದು ನಾವು ಕರಿತೀವಿ. ಸೊ ಈ ಹಾಲನ್ನು ಪಾಶ್ಚೀಕರಿಸಿದ ನಂತರ ನಾವು ಈಗ ಪ್ಯಾಕೆಟ್ ಬರುತ್ತೆ ಅದನ್ನ LDP ಲೋ ಡೆನ್ಸಿಟಿ ಪಾಲಿಎಥಿಲಿನ್ ಪೌಚ್ ಗಳಲ್ಲಿ ಇದನ್ನು ಪ್ಯಾಕ್ ಮಾಡಿ ಮಾರುಕಟ್ಟೆಯಲ್ಲಿ ಪಾಶ್ಚೀಕರಣ ಘಟಕ ಗಳು ಸಿಗ್ತವೆ ಸರ್. ನಿಮ್ಗೆ 500 ಲೀಟರ್ ಹಿಡ್ಕೊಂಡು 500,000 ಲೀಟರ್ ವರೆಗೂ ನಿಮ್ಗೆ ಪಾಶ್ಚೀಕರಣ ಘಟಕಗಳು ಸಿಗ್ತವೆ. ಸೊ ಈ ಸಾಮರ್ಥ್ಯ ಉಳ್ಳ ಪಾಶ್ಚ ಘಟಕಗಳನ್ನು ನೀವು ಖರೀದಿ ಮಾಡ್ಕೋಬಹುದು ನಿಮ್ಮ ಅನುಕೂಲ ತಕ್ಕಂತೆ. ಅಂದ್ರೆ ಪಾಶ್ಚೀಕರಣ ಆದ ನಂತರ ಹಾಲು ಸುರಕ್ಷಿತವಾಗಿರುತ್ತದೆ, ಅದರೊಳಗೆ ಯಾವುದೇ ಬ್ಯಾಕ್ಟೀರಿಯಾ ಆಗಲಿ ಅಥವಾ ಯಾವುದೇ ಸೋಂಕು ಇರುವುದಿಲ್ಲ ಅನ್ನುವಂತಹ ಮಾತನ್ನು ತಾವು ಹೇಳ್ತಾ ಇದ್ರಿ. ಈಗ ಅನೇಕ ಉತ್ಪನ್ನಗಳನ್ನು ನಾವು ನೋಡ್ತಾ ಇದ್ದೀವಿ ಹಾಲಿನಿಂದ, ಬರೀ ಹಾಲು ಮಾರಾಟ ಮಾಡೋದಷ್ಟೇ ಅಲ್ಲ, ಸಾಕಷ್ಟು ಉತ್ಪನ್ನಗಳನ್ನ ನಾವು ಇವತ್ತಿನ ದಿವಸ ನೋಡ್ತಾ ಇದ್ದೀವಿ ಮಾರ್ಕೆಟ್ ಒಳಗೆ ಹೊಸ ಹೊಸ ಉತ್ಪನ್ನಗಳು ಕೂಡ ಬರ್ತಾ ಇದೆ. ಈಗ ಕೆನೆಯನ್ನ ಹಾಲಿನಿಂದ ಬೇರೆ ಮಾಡುವಂತಹ ಒಂದು ಪ್ರಕ್ರಿಯೆ ಏನದ, ಅದರ ಮೂಲಕ ಕೂಡ ಸಾಕಷ್ಟು ಉದ್ಯಮದ ಪ್ರಗತಿಯಾಗುವಂತಹ ಸಾಧ್ಯತೆ. ಕೆನೆಯನ್ನ ಮತ್ತೆ ಹಾಲಿನಿಂದ ಯಾವ ರೀತಿ ಸೆಪರೇಟ್ ಮಾಡ್ತಾರೆ ಸರ್? ಇದು ನಾವು ಕೆನೆ ವಿಭಾಜಕ ಯಂತ್ರ ಅಂತ ಕರಿತೀವಿ, ಇಂಗ್ಲಿಷ್ ಅಲ್ಲಿ ಇದನ್ನ ನಾವು ಕ್ರೀಮ್ ಸೆಪರೇಟರ್ ಅಂತ ಕರಿತೀವಿ. ಸೊ ಇದು ಅಲ್ಫಾ ಲೆವೆಲ್ ಡಿ ಕಂಪನಿ ಒಂದು ಕ್ರೀಮ್ ಸೆಪರೇಟರ್, ಇದು ಬಹಳ ಪ್ರಚಲಿತವಾಗಿದೆ. ಅಲ್ಫಾ ಲೆವೆಲ್ ಅಂತ ಅವರು ಸೈಂಟಿಸ್ಟ್ ಇದ್ರು, ಅವ್ರ ಹೆಸರ ಮೇಲೆ ಇಡಲಾಗಿದೆ. ಕೆನೆ ವಿಭಾಜಕ ಯಂತ್ರ ಏನಿದೆ ಇದು, ಇದು ಹಾಲಿನಲ್ಲಿ ಕೊಬ್ಬಿನ ಅಂಶವನ್ನು ಬೇರ್ಪಡಿಸುತ್ತದೆ. ಸೊ ನೀವು ನೋಡಿರಬಹುದು ಮಾರ್ಕೆಟ್ ಅಲ್ಲಿ ವಿವಿಧ ಪ್ರಭೇದದ ಪಾಕೆಟ್ ಹಾಲುಗಳು ಸಿಗುತ್ತೆ, ಗೊತ್ತಿರಲ್ಲ ಕಲರ್ ಆರೆಂಜ್ ಕಲರ್ ಗ್ರೀನ್ ಕಲರ್ ಏನಂತ ಗೊತ್ತಿರಲ್ಲ ಬಹಳ ಜನಕ್ಕೆ. ಇದೇನಾಗುತ್ತೆ, ಸ್ಟ್ಯಾಂಡರ್ಡ್ ಮಿಲ್ಕ್, ಟೋನ್ಡ್ ಮಿಲ್ಕ್ ಅಂತ ಕರಿತೀವಿ, ಡಬಲ್ ಟೋನ್ಡ್ ಮಿಲ್ಕ್ ಬರುತ್ತೆ, ಫುಲ್ ಕ್ರೀಮ್ ಮಿಲ್ಕ್ ಬರುತ್ತೆ, ಹೋಮೋಜಿನೈಸ್ಡ್ ಮಿಲ್ಕ್ ಬರುತ್ತೆ. ಸೊ ಇವಕ್ಕೆಲ್ಲ ಏನ್ ಸಪರೇಟ್ ಸಪರೇಟ್ ಕಲರ್ ಕೊಟ್ಟಿದೀವಿ, ಇವೇನ್ ಕಲರ್ ಇದಾವೆ ಇವು ಅವ್ರದ್ದು ಫ್ಯಾಟ್ ಪರ್ಸೆಂಟೇಜ್ ತಿಳಿಸ್ಕೊಡು. ನಾನು ನಿಮಗೆ ಉದಾಹರಣೆಗೆ ಸ್ಟ್ಯಾಂಡರ್ಡ್ ಮಿಲ್ಕ್ 4.5% ಫ್ಯಾಟ್ ಇರುತ್ತೆ. ಸೊ ಈ ವಿವಿಧ ಪ್ರಭೇದದ ಹಾಲುಗಳಲ್ಲಿ ಕೆನೆಯ ಅಂಶಗಳು ಮಾರ್ಪಡಿಸಲಾಗಿರುತ್ತದೆ. ಉದಾಹರಣೆಗೆ ನಾನು ನಿಮಗೆ ಹೇಳಿದೆ, ಟೋನ್ ಮಿಲ್ಕ್ ಅಲ್ಲಿ 3% ಇರುತ್ತೆ, ಡಬಲ್ ಟೋನ್ ಮಿಲ್ಕ್ ಅಲ್ಲಿ 1.5% ಇರುತ್ತೆ. ಸೊ ಇದು ಕೆನೆಯ ಒಂದು ಅಂಶ. ಸೊ ಹಾಗೆ ಸ್ಟ್ಯಾಂಡರ್ಡ್ ಮಿಲ್ಕ್ ಅಲ್ಲಿ 4.5% ಕೆನೆ ಅಂಶ ಇರುತ್ತದೆ. ಸೊ ಫುಲ್ ಕ್ರೀಮ್ ಮಿಲ್ಕ್ ಅಂದ್ರೆ ನಾನು 6% ಫ್ಯಾಟ್ ಇರುತ್ತೆ ಅದರಲ್ಲಿ. ಸೊ ಈ ಕೆನೆಯ ಅಂಶವನ್ನು ಮಾರ್ಪಡಿಸಲು ಕೆನೆ ವಿಭಾಜಕ ಯಂತ್ರ ಉಪಯೋಗಿಸ್ತೀವಿ. ಸೊ ಇಲ್ಲಿ ನಿಮಗೆ ಹಾಲಿನಲ್ಲಿ ಎಷ್ಟು ಕೆನೆ ಬೇಕು ಅಷ್ಟು ಸರಿ ಹೊಂದಿಸಿ ಸಂಸ್ಕರಣೆ ಮಾಡಬಹುದು. ಇಲ್ಲಪ್ಪ ಅಂದ್ರೆ ನಾವು ಏನ್ ಮಾಡ್ತೀವಿ, ಈ ಕೆನೆ ವಿಭಾಜಕ ಯಂತ್ರ ಉಪಯೋಗಿಸಿ ಎಲ್ಲಾ ಕೆನೆಯನ್ನು ತೆಗೆದು ನಂತರ ಹಾಲಿನಲ್ಲಿ ಎಷ್ಟು ಕೆನೆ ಬೇಕು, ನಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕಾಗುತ್ತೆ ಅಷ್ಟು ನಾವು ಸರಿ ಮಾಡಿಕೊಂಡು ಅದರಲ್ಲಿ ಸೇರಿಸಬಹುದು. ಸೊ ಈ ತರ ಏನಾಗುತ್ತೆ, ಕೆನೆ ವಿಭಾಜಕ ಯಂತ್ರ ನಮಗೆ ಒಂದು ಡೈರಿಯಲ್ಲಿ ತುಂಬಾ ಉಪಯೋಗವಾಗುತ್ತೆ. ಇದರದ್ದು ಒಂದು ಪ್ರೈಸ್ ಬಂದ್ಬಿಟ್ಟು ನಿಮಗೆ ಕೆನೆ ವಿಭಾಜಕದ್ದು 16,000-20,000 ಸಣ್ಣ ಪ್ರಮಾಣದಲ್ಲಿ ಸಿಗುತ್ತೆ. ಅಂದ್ರೆ ಬೇರೆ ಬೇರೆ ಪ್ರಮಾಣದ ಕೆನೆ ಹಾಲಿನೊಳಗೆ ಇದ್ದಾಗ ಅದನ್ನು ಬೇರೆ ಬೇರೆ ಹೆಸರುಗಳಿಂದ ನಾವು ಕರೀತಾ ಇದ್ದೀವಿ. ಮಾರ್ಕೆಟ್ನೊಳಗೆ ತಾವು ಹೇಳದಂಗೆ ಸಾಮಾನ್ಯ ಜನರಿಗೆ ಗೊತ್ತಿರುವುದಿಲ್ಲ ಎಷ್ಟು ಪರ್ಸೆಂಟ್ ಇದ್ರೊಳಗೆ ಕೊಬ್ಬಿನ ಅಂಶ ಅಂತೇಳಿ. ಅದು ಈ ವಿಚಾರವನ್ನ ತಿಳ್ಕೊಳ್ಬೇಕು, ಯಾರಿಗೆ ಹೆಚ್ಚಿಗೆ ಕೊಬ್ಬಿನ ಅಂಶ ಬೇಡಾಗಿರ್ತದಲ್ಲ ಅವರು ಯಾವ್ದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು, ಯಾವ್ದನ್ನ ಆಯ್ಕೆ ಮಾಡ್ಕೊಳ್ಬೇಕು ಅದನ್ನ. ಮಾರ್ಕೆಟ್ ಅಲ್ಲಿ ಸ್ಲಿಮ್ ಮಿಲ್ಕ್ ಅಂತ ಬರುತ್ತೆ, ಅದರಲ್ಲಿ 0.5% ಕೊಬ್ಬಿನ ಅಂಶ ಬಹಳ ಕಡಿಮೆ ಇರುತ್ತೆ. ಸೊ ಈಗ ಹಾರ್ಟ್ ಪೇಷಂಟ್ ಆಗಿರ್ಬೋದು ಅವರಿಗೆಲ್ಲ ಇದು ಯೂಸ್ ಆಗುತ್ತೆ, ಸ್ಲಿಮ್ ಮಿಲ್ಕ್ ಅಂತ ಹೇಳಿ. ಸ್ಲಿಮ್ ಮಿಲ್ಕ್ ಅಂತ ಹೇಳಿ. ಇನ್ನೊಂದು ಹೋಮೋಜಿನೈಸ್ಡ್ ಅಂತ ಹೇಳಿ ಏನು ಮಿಲ್ಕ್ ಬರ್ತಲ್ಲ, ಹಾಲು ಬರ್ತಲ್ಲ. ಹೋಮೋಜಿನೈಸ್ ಮಿಲ್ಕ್ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಸರ್. ಇದನ್ನು ನಾವು ಏಕೀರೂಪಕರಣ ಯಂತ್ರವನ್ನು ಉಪಯೋಗಿಸಿ ಈ ಹೋಮೋಜಿನೈಸ್ ಮಿಲ್ಕ್ ಮಾಡ್ತೀವಿ. ನಾವು ಇಂಗ್ಲಿಷ್ ಅಲ್ಲಿ ಇದನ್ನು ಹೋಮೋಜಿನೈಸರ್ ಅಂತ ಕರಿತೀವಿ. ಸೊ ಈ ಏಕೀರೂಪಕರಣ ಯಂತ್ರ ಅಥವಾ ಹೋಮೋಜಿನೈಸರ್ ಇದೇನ್ ಮಾಡುತ್ತೆ, ಕೊಬ್ಬಿನ ಕಣಗಳನ್ನು ಚಿಕ್ಕ ಚಿಕ್ಕದಾಗಿ ಏಕರೂಪವಾಗಿ ಗಾತ್ರದಲ್ಲಿ ವಿಭಜಿಸಲಾಗುತ್ತದೆ. ಏನಾಗುತ್ತೆ, ಹಾಲಿನಲ್ಲಿ ಸರ್ ನೀವು ನೋಡಿರಬಹುದು ಕೊಬ್ಬಿನ ಏನ್ ಕಣಗಳಿರ್ತವೆ ಅವುಗಳ ಗಾತ್ರ ಬೇರೆ ಬೇರೆ ಸೈಜ್ ಅಲ್ಲಿ ಇರುತ್ತೆ. ಒಂದು 10 microns ಇಂದ 100 microns ವರೆಗೂ ಸೈಜ್ ಇರುತ್ತೆ. ಈ ಏಕೀರೂಪಕರಣ ಯಂತ್ರದಿಂದ ನಾವೇನ್ ಮಾಡ್ಕೋಬಹುದು, ಈ ಕೊಬ್ಬಿನ ಕಣಗಳನ್ನು ಒಂದೇ ಸಮವಾಗಿ ಒಂದೇ ಗಾತ್ರದಲ್ಲಿ ಮಾಡಬಹುದು. ಅಂದ್ರೆ ಒಂದು 10 microns ಕಡಿಮೆ ಅದರ ಗಾತ್ರ ಬಿಟ್ಟಿರ್ತೀವಿ. ಹೀಗ್ ಮಾಡೋದ್ರಿಂದ ಏನಾಗುತ್ತೆ, ಹಾಲಿನಲ್ಲಿ ಕೊಬ್ಬು ಏನಿರುತ್ತೆ ಅದು ಬೇರ್ಪಡೆ ಆಗೋದಿಲ್ಲ. ಸೊ ಈ ಏಕರೂಪಕರಣಗೊಂಡ ಹಾಲನ್ನು ಹಾಲಿನ ವಿವಿಧ ಉತ್ಪನ್ನಗಳು ಉತ್ಪಾದಿಸಲು ಬಳಸುತ್ತೇವೆ. ಸೊ ಈ ಹಾಲು ತುಂಬಾ ಗಟ್ಟಿಯಾಗಿರುವುದರಿಂದ ಹೋಟೆಲ್ಗಳಲ್ಲಿ ಚಾ ಮಾಡಲು ಉಪಯೋಗಿಸುತ್ತಾರೆ. ಇಲ್ಲಿ ಚಾ ಮೇಲೆ ಕೆನೆ ಕಟ್ಟುವುದಾಗಿರ್ಬೋದು ಆಗೋದಿಲ್ಲ. ಎಲ್ಲ ಏಕರೂಪದ ಏನು ಕೊಬ್ಬು ಎಲ್ಲಾ ಕಡೆ ಹರಡಿಕೊಂಡಿರ್ತದೆ ಇಡೀ ಹಾಲಿನೊಳಗೆ, ಹಂಗೆ ಸಮರೂಪದಲ್ಲಿರುತ್ತೆ. ಹಂಗೆ ಇನ್ನೊಂದೇನಾಗುತ್ತೆ, ಈ ಐಸ್ ಕ್ರೀಮ್ ಮಾಡಲ್ಲಿ ನಮ್ಗೆ ಈ ಹೋಮೋಜಿನೈಸ್ ಮಿಲ್ಕ್ ಬೇಕಾಗುತ್ತೆ ಸರ್. ಅಲ್ಲಿ ಹೋಮೋಜಿನೈಸ್ ಮಾಡೇ ನಾವು ಅದನ್ನ ಐಸ್ ಕ್ರೀಮ್ ಮಾಡ್ತೀವಿ. ಸೊ ನಿಮ್ಗೆ ಈ ಹೋಮೋಜಿನೈಸರ್ ಏನ್ ಮಷೀನ್ ಇದೆ ನಿಮ್ಗೆ ಒಂದು 22,000-40,000 ವರೆಗೂ ನಿಮ್ಗೆ ಸಿಗುತ್ತೆ. ಅಂದ್ರೆ ಉದ್ಯಮ ಶುರು ಮಾಡ್ಬೇಕಂದಾಗ ಈ ಯಂತ್ರ ಕೂಡ ಬಹಳ ಮುಖ್ಯ ಆಗ್ತದೆ ಅಂತಂತೀರಿ. ಈಗ ನಾವು ನೋಡ್ತಾ ಇದೀವಿ ಮನೆಯೊಳಗ ಸಾಮಾನ್ಯವಾಗಿ ಗೃಹಿಣಿಯರು ಮೊಸರು ಮಾಡುವಂತದ್ದು, ಮಜ್ಜಿಗೆ ಮಾಡುವಂತದ್ದು, ಬೆಣ್ಣೆ ಮಾಡುವಂತದ್ದು ಮಾಡ್ತಾರೆ. ಹೌದು ಸರ್. ಈ ಡೈರಿ ಒಳಗೆ ಯಾವ ರೀತಿ ಬೆಣ್ಣೆ ಮಾಡುವಂತಹ ಒಂದು ವಿಧಾನ ಅದ? ಈಗ ಡೈರಿಯಲ್ಲಿ ಬೆಣ್ಣೆ ಎರಡು ವಿಧಾನದಲ್ಲಿ ಮಾಡಲಾಗುತ್ತೆ ಸರ್. ಒಂದು ದೇಸಿ ವಿಧಾನ ಇದೆ, ಇನ್ನೊಂದು ನಿರಂತರ ಬೆಣ್ಣೆ ಮಾಡುವ ಯಂತ್ರ, ಅಂದ್ರೆ ನಾವು CBMM ಕಂಟಿನ್ಯೂಸ್ ಬಟರ್ ಮೇಕಿಂಗ್ ಮಷೀನ್ ಅಂತ ಕರೀತೀವಿ. ಈಗ ದೇಸಿ ವಿಧಾನ ನಿಮ್ಗೆ ಗೊತ್ತಿರುತ್ತೆ, ನೀವು ಹಳ್ಳಿಯಲ್ಲಿ ನೋಡಿರ್ತೀರ, ದೇವಿಗೆಯಿಂದ ಮೊಸರನ್ನು ಒಸೆದು ಬೆಣ್ಣೆ ಮಾಡ್ತಾರೆ. ಆದ್ರೆ ಡೈರಿಯಲ್ಲಿ ಏನಾಗುತ್ತೆ, ಇದು ಒಂದು ಒಂದು ಸಿಲಿಂಡ್ರಿಕಲ್ ಗಾತ್ರದ ಪಾತ್ರೆ ಇರುತ್ತೆ. ಸೊ ಈ ಯಂತ್ರದಲ್ಲಿ ಏನ್ ಮಾಡ್ತೀವಿ, ಅರ್ಧ ಭಾಗದಷ್ಟು ಕೆನೆಯನ್ನು ಹಾಕಿ ಮೋಟರ್ ಸಹಾಯದಿಂದ 40 ನಿಮಿಷ ಅಥವಾ 1 ಗಂಟೆವರೆಗೂ ತಿರುಗಿಸುತ್ತೇವೆ. ಸೊ ಇಲ್ಲಿ ಏನಾಗುತ್ತೆ, ಒಂದು ಸೆಂಟ್ರಿಫ್ಯೂಗಲ್ ಫೋರ್ಸ್ ಮತ್ತೆ ಗ್ರಾವಿಟೇಷನಲ್ ಫೋರ್ಸ್ ಇಂದ ಏನಾಗುತ್ತೆ, ಕೆನೆ ಇರುವ ಕೊಬ್ಬು ಒಂದುಗೊಂಡು ನೀರಿನ ಅಂಶ ಏನಿರುತ್ತೆ ಅದು ಮಜ್ಜಿಗೆ ಅದು ಬೇರೆ ಆಗುತ್ತೆ, ಸಪರೇಟ್ ಆಗುತ್ತೆ. ಆದರೆ ನಿರಂತರ ಏನ್ ಬೆಣ್ಣೆ ಮಾಡೋದ್ ಮಷೀನ್ ಇದೆ, ನಾನು ನಿಮ್ಗೆ ಹೇಳದೆ CBMM ಕಂಟಿನ್ಯೂಸ್ ಬಟರ್ ಮೇಕಿಂಗ್ ಮಷೀನ್ ಇದೆ, ಇಲ್ಲಿ 40% ಸ್ಟ್ಯಾಂಡರ್ಡ್ ಆಗಿರುವ ಕ್ರೀಮ್ ಅನ್ನು ಉಪಯೋಗಿಸಿಕೊಂಡ್ಬಿಟ್ಟು ನಿರಂತರ ಬೆಣ್ಣೆ ಮತ್ತು ಮಜ್ಜಿಗೆ ಬೇರ್ಪಡುತ್ತಿರುತ್ತೆ, ಮಾಡಬಹುದು. ಸೊ ಇದು ದೇಸಿ ವಿಧಾನದಲ್ಲಿ ಸಾಧ್ಯವಾಗುವುದಿಲ್ಲ. ಸೊ ಅದಕ್ಕೆ ಇದನ್ನು ನಾವು ಬ್ಯಾಚ್ ಮೆಥಡ್ ಅಂತೀವಿ. ಆದ್ರೆ ಕಂಟಿನ್ಯೂಸ್ ಮೆಥಡ್ ಅಲ್ಲಿ ಕಂಟಿನ್ಯೂಸ್ ಆಗಿ ಬಟರ್ ಹೊರಗಡೆ ಬರ್ತಾ ಇರುತ್ತೆ. ಸೊ ಇದು SSHC ಅಂತ ನಾವು ಮಷೀನ್ ಯೂಸ್ ಮಾಡ್ತೀವಿ, ಸ್ಕ್ರಾಪ್ ಸರ್ಫೇಸ್ ಹೀಟ್ ಎಕ್ಸ್ಚೇಂಜರ್ ಯೂಸ್ ಮಾಡ್ತೀವಿ ಬೆಣ್ಣೆ ಮಾಡಲು. ಸೊ ಇದು ಬೇರೆ ಬೇರೆ ಕಂಪನಿದು ನಿಮ್ಗೆ ಸಿಗುತ್ತೆ, ಅದು ಕಂಟಿನ್ಯೂಸ್ ಬಟರ್ ಮೇಕಿಂಗ್ ಮಷೀನ್. ಈಗ ನಾವು ಮಾರ್ಕೆಟ್ ನೋಡಿ ನೋಡ್ತೀವಿ ಐಸ್ ಕ್ರೀಮ್ ಬಗ್ಗೆ, ಆಮೇಲೆ ಕುಲ್ಫಿ ಬಗ್ಗೆ ಬಹಳಷ್ಟು ಕ್ರೇಜ್ ಇರುವಂತದ್ದು. ಕುಲ್ಫಿ ಮಾಡುವಂತ ಏನ್ ಸಾಧನಗಳು ಸರ್? ಕುಲ್ಫಿ ತುಂಬಾ ಸರಳವಾಗಿ ಮಾಡಬಹುದು, ನೀವು ಮನೆಯಲ್ಲೂ ಮಾಡಬಹುದು, ನಿಮ್ಮಲ್ಲಿ ರೆಫ್ರಿಜರೇಷನ್ ಇಲ್ಲಂದ್ರೂ ನೀವು ಕುಲ್ಫಿ ಮಾಡಬಹುದು. ಈ ಕುಲ್ಫಿ ಮಾಡುವ ವಿಧಾನ ನೋಡಿದ್ರೆ ಹಾಲನ್ನು ಫಸ್ಟ್ ಏನ್ ಮಾಡಬೇಕು, ಕಾಯಿಸಿ ಅದಕ್ಕೆ ಸಕ್ಕರೆಯನ್ನು ಹಾಕಿ ಕಲಿಸಿ ನಂತರ ಈ ಅರ್ಧ ಭಾಗದಷ್ಟು ಆಗುವಷ್ಟು ಅದನ್ನು ಕಾಯಿಸಬೇಕಾಗುತ್ತೆ. ಅಂದ್ರೆ 1 ಲೀಟರ್ ತಗೊಂಡ್ರೆ ಅದು 500 ml ಆಗುವವರೆಗೂ ಅದನ್ನು ಕಾಯಿಸಬೇಕಾಗುತ್ತೆ. ನಂತರ ಅದನ್ನು ತಣ್ಣಗಾಗಿಸಿ ಅದಕ್ಕೆ ಕೆನೆ ಬೆಣ್ಣೆ ಮತ್ತೆ ಸುವಾಸಿತ ಏನಾದರೂ ನೀವು ಹಾಕಬೇಕಾದ್ರೆ ಪಿಸ್ತಾ ಫ್ಲೇವರ್ ಹಾಕಬಹುದು, ಕಲರ್ ಹಾಕಬಹುದು. ನಂತರ ಕಲಿಸಿದ ಕುಲ್ಫಿ ಮಿಶ್ರಣವನ್ನು ಅಚ್ಚಿನಲ್ಲಿ ಅಂದ್ರೆ ಮೋಲ್ಡ್ ಅಲ್ಲಿ ಅದನ್ನು ಹಾಕಿ ತಣ್ಣಗಾಗಿಸಬೇಕು. ಈ ತಣ್ಣಗೆ ಮಾಡಿಸಬೇಕಾದ್ರೆ ಅದನ್ನ ಇದಕ್ಕೆ ಬೇಕಾಗುವ ಉಪಕರಣಗಳು ಏನೇ ಅಂತ ಹೇಳ್ತೀನಿ. ನಿಮಗೆ ಹಾಲನ್ನು ಕಾಯಿಸಲು ಒಂದು ಪಾತ್ರೆ ಬೇಕಾಗುತ್ತೆ, ಒಂದು ಜಾಕೆಟೆಡ್ ಕೆಟಲ್ ಬೇಕಾಗುತ್ತೆ, ಅಥವಾ ಒಂದು ಪಾತ್ರೆಯಲ್ಲೂ ಕಾಯಿಸ್ಕೋಬಹುದು. ಎಲ್ಲಾ ಸಾಮಗ್ರಿಗಳನ್ನು ಕಲಿಸಲು ಒಂದು ಪಾತ್ರೆ ಬೇಕಾಗುತ್ತೆ. ಮತ್ತೆ ಈಗ ತಣ್ಣಗಾಗಿಸಲು ಏನು ಒಂದು ಡಿಫ್ರೀಜರ್ ಇದ್ರೆ ಮನೆಯಲ್ಲಿ ತುಂಬಾ ಉತ್ತಮ. ಈಗ ಡಿಫ್ರೀಜರ್ ಇಲ್ಲ ನಮ್ಮ ಹತ್ರ ಅಂದ್ರೆ ಗಡಿಗೆಯಲ್ಲಿ ಏನ್ ಮಾಡಬೇಕು, ಮಂಜುಗಡ್ಡೆ ಐಸ್ ಮತ್ತು ಉಪ್ಪಿನ ಮಿಶ್ರಣ 1:1 ಅಂದ್ರೆ 1 kg ನೀವು ಐಸ್ ತೊಗೊಂಡ್ರೆ 1 kg ಅದಕ್ಕೆ ಉಪ್ಪು ಹಾಕ್ಬಿಟ್ರೆ ಈ ಮಿಶ್ರಣದಿಂದ ಅದು ಫ್ರೀಜರ್ ತರ ಕೆಲಸ ಮಾಡುತ್ತೆ. ಸೊ ಇದ್ರಲ್ಲಿ ಏನಾಗುತ್ತೆ, ನಿಮ್ ಕುಲ್ಫಿ ಗಟ್ಟಿಯಾಗ್ಬಿಟ್ಟು ಅದನ್ನ ನೀವು ಆಮೇಲೆ ಸೇವನೆ ಮಾಡಬಹುದು. ಕುಲ್ಫಿ ಇಲ್ಲಾಂದ್ರೆ ಮಾರ್ಬೇಕಾದ್ರೆ ಮಾರಬಹುದು. ಹಳ್ಳಿಯಲ್ಲಿ ಬಹಳಷ್ಟು ಡಿಫ್ರೀಜರ್ ಇರಲ್ಲ, ಕರೆಂಟ್ ಇರಲ್ಲ. ಸೊ ಅಲ್ಲಿ ಈ ತರ ನೀವು ಒಂದು ಫ್ರೀಜರ್ ಮಾಡ್ಕೋಬಹುದು ಮನೆಯಲ್ಲಿ. ಈಗ ಪನ್ನೀರ್ ಮಾಡಬೇಕು ಅಂತಂದ್ರೆ ಸರ್, ಪನ್ನೀರ್ ಮಾಡುವುದು, ಪನ್ನೀರ್ ಒಂದು ಶಾಖ ಆಮ್ಲದಿಂದ ತಯಾರಿಸಿದ ಹಾಲಿನ ಉತ್ಪನ್ನ. ಸೊ ಪನ್ನೀರ್ ಮಾಡುವ ವಿಧಾನ ನೋಡಿದ್ರೆ ಹಾಲನ್ನು 90 ಡಿಗ್ರಿ ಸೆಲ್ಸಿಯಸ್ ವರೆಗೂ ಅದನ್ನು ಕುದಿಸಬೇಕು. ನಂತರ ಅದನ್ನು 70 ಡಿಗ್ರಿ ಸೆಲ್ಸಿಯಸ್ ತಾಪಮಾನಕ್ಕೆ ಆರಿಸಿ ನಂತರ ಅದಕ್ಕೆ ಏನ್ ಮಾಡ್ತೀವಿ, 1-2% ಸಿಟ್ರಿಕ್ ಆಮ್ಲವನ್ನು ಹಾಕ್ತೀವಿ ಅದಕ್ಕೆ. ಸೊ ಸಿಟ್ರಿಕ್ ಆಸಿಡ್ ಹಾಕಿದಾಗ ಇದರಿಂದ ಹಾಲು ಒಡೆದು ಹೋಗುತ್ತೆ. ಸೊ ಈ ಒಡೆದ ಹಾಲಿನಿಂದ ಘನ ಪದಾರ್ಥವನ್ನು ಒಂದು ಮಸ್ಲಿನ್ ಕ್ಲಾತ್ ಬಟ್ಟೆಯಲ್ಲಿ ಹಾಕಿ ನೀರಿನ ಅಂಶವನ್ನು ಬೇರ್ಪಡಿಸಲಾಗುತ್ತೆ. ಸೊ ಇದಕ್ಕೆ ನಾವು ಪನ್ನೀರ್ ಪ್ರೆಸ್ ಅಂತ ಉಪಯೋಗಿಸ್ತೀವಿ. ಸೊ ಈ ಪನ್ನೀರ್ ಪ್ರೆಸ್ ನ್ಯೂಮ್ಯಾಟಿಕ್ ಆಗಿರ್ಬೋದು ಅಥವಾ ನೀವು ಹ್ಯಾಂಡ್ ಪ್ರೆಸ್ ಮಾಡ್ಕೋಬಹುದು. ಈ ಪ್ರೆಸ್ ಮಾಡಿದಂತ ಘನ ಪದಾರ್ಥ ಏನಿರುತ್ತೆ, ಇದನ್ನ ನಂತರ ಶೀತಲೀಕರಿಸಿದ ನೀರಿನಲ್ಲಿ 3-4 ಗಂಟೆಯವರೆಗೆ ಅದು ಇಡಬೇಕಾಗುತ್ತೆ. ಅದಕ್ಕೆ ಸ್ಟ್ರಕ್ಚರ್ ಬರಬೇಕಾದ್ರೆ ನೀರಲ್ಲಿ ಹಾಕಬೇಕಾಗುತ್ತೆ. ಸೊ ಈಗ ಈ ಯಾವ್ಯಾವ ನಮಗೆ ಇದರಿಂದ ಉಪಕರಣಗಳು ಬೇಕಾಗ್ತವೆ ನೋಡಬೇಕಾದ್ರೆ, ಒಂದು ಹಾಲನ್ನು ಕುದಿಸಲು ಒಂದು ಹೆಪ್ಪು ಗಟ್ಟಿಸಲು ಒಂದು ಟ್ಯಾಂಕ್ ಬೇಕಾಗುತ್ತೆ. ಸೊ ಅದರಲ್ಲೇ ನೀವು ಕಾಯಿಸಬಹುದು. ಮತ್ತೆ ಘನ ಪದಾರ್ಥ ಬೇರ್ಪಡಿಸಲು ಒಂದು ಟ್ಯಾಂಕ್ ಬೇಕಾಗುತ್ತೆ. ಮತ್ತೆ ಪನ್ನೀರ್ ಪ್ರೆಸ್, ಇದು ಹ್ಯಾಂಡ್ ಪ್ರೆಸ್ ಆಗಿರಬಹುದು ಅಥವಾ ನ್ಯೂಮ್ಯಾಟಿಕ್ ಪ್ರೆಸ್ ಆದ್ರೂ ನೀವು ತಗೊಳ್ಬಹುದು. ಶೀತಲೀಕರಿಸಿದ ನೀರು ಶೇಖರಣೆ ಒಂದು ಟ್ಯಾಂಕ್ ಬೇಕಾಗುತ್ತೆ. ಸೊ ಇಷ್ಟು ಉಪಕರಣ ಇದ್ರೆ ನೀವು ಆರಾಮಾಗಿ ಪನ್ನೀರ್ ಮಾಡಬಹುದು. ಪನ್ನೀರ್ ಮಾಡಬಹುದು. ಪನ್ನೀರ್ಗೆ ಈಗ ಸಾಕಷ್ಟು ಬೇಡಿಕೆ ಇದೆ. ಪನ್ನೀರ್ ಮಾರ್ಕೆಟ್ ಅಲ್ಲಿ ತುಂಬಾ ಬೇಡಿಕೆ ಇದೆ. ಸೊ ಈಗ ನೀವು ಹಳ್ಳಿಯಲ್ಲಿ ಇದ್ದೀರಾ, 4 ಜನ ನಿರುದ್ಯೋಗಿ ಇದ್ದಾರೆ. ಸೊ ಅವರು ಒಂದು ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ನಿರುದ್ಯೋಗಿ ಇರಬಹುದು, ಅವರೇ ಒಂದು 4 ಜನ ಕಲಿತು ಒಂದು ಸಣ್ಣದು ಒಂದು 10 kg ಒಂದು 50 kg ಪನ್ನೀರ್ ಮಾಡಿದ್ರೆ ಮುಂದೆ ಎಲ್ಲೋ ಅಲ್ಲಿ ಸಿಟಿಯಲ್ಲಿ ಆಗಿರ್ಬೋದು, ಹಾಸ್ಟೆಲ್ಗಳಾಗಿರ್ಬೋದು, ಹಾಸ್ಟೆಲ್ಗಳಲ್ಲಿ 100 ವಿದ್ಯಾರ್ಥಿಗಳು ಇರ್ತಾರೆ, ಅಲ್ಲಿ ಹೋಗಿ ಮಾರಬಹುದು. ಸಿಟಿನೂ ದೊಡ್ಡದಾಗ್ತಾ ಇದೆ, ಗುಲ್ಬರ್ಗ ಸಿಟಿ, ಹೋಟೆಲ್ಗಳು ಜಾಸ್ತಿ ಆಗ್ತದೆ, ಪನ್ನೀರ್ ಬೇಡಿಕೆ ಜಾಸ್ತಿ ಆಗ್ತದೆ. ಸೊ ಈ ತರ ಮಾಡೋದ್ರಿಂದ ಒಂದು ಉದ್ಯೋಗ ಸೃಷ್ಟಿಯಾಗ್ತದೆ. ಅದೇ ರೀತಿ ಈಗ ಏನು ಖವಾ ಅಂತೀವಲ್ಲ, ಖವಾದ ಡಿಮ್ಯಾಂಡ್ ಕೂಡ ಸಾಕಷ್ಟು ಇದೆ. ಅದರಿಂದ ಸಾಕಷ್ಟು ಉತ್ಪನ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಹೌದು ಸರ್, ಖವಾ ನೋಡಬೇಕಾದ್ರೆ ಇದು ಬಂದು ಶಾಖ ಇಂಗಿಸಿದ ಹಾಲಿನ ಉತ್ಪನ್ನ ಆಗಿರುತ್ತೆ ಸರ್. ಅಂದ್ರೆ ಹೀಟ್ ಡೆಸಿಕೇಟೆಡ್ ಪ್ರಾಡಕ್ಟ್ ಅಂತ ಕರಿತೀವಿ ನಾವು ಇದನ್ನ. ಖವಾ ದೇಸಿ ವಿಧಾನ ಅಥವಾ ಯಂತ್ರದಲ್ಲಿಯೂ ಮಾಡಬಹುದು. ಸೊ ದೇಸಿ ವಿಧಾನ ಅಂದ್ರೆ ಏನಿರುತ್ತೆ, ಹಾಲನ್ನು ಕಡಾಯಿಯಲ್ಲಿ ಕುದಿಸುತ್ತಾ ಒಂದು ಕಡಚಿಗೆಯಿಂದ ಅದನ್ನ ಕದಡಿಸುತ್ತಾ ಹೋಗಬೇಕಾಗುತ್ತೆ. ಸೊ ಇಲ್ಲಿ ಸೌದೆ ಅಥವಾ LPG ಗ್ಯಾಸ್ ಮುಖಾಂತರ ನೀವು ಹಾಲನ್ನು ಕಾಯಿಸಬಹುದು. ಸೊ ಅದು ಒಂದು ಪ್ಯಾಟಿಂಗ್ ಸ್ಟೇಜ್ ಅಂತ ಬರುತ್ತೆ. ಅಲ್ಲೇನಾಗುತ್ತೆ, ಅದು ಪ್ಯಾಟಿಂಗ್ ಸ್ಟೇಜ್ ಬಂದಾಗ ಖವಾ ಆ ಕಡಾಯಿಯನ್ನು ಸರ್ಫೇಸ್ ಅನ್ನು ಬಿಡ್ತಾ ಹೋಗುತ್ತೆ. ಆಮೇಲೆ ಕಲೆಕ್ಟ್ ಆದ್ಮೇಲೆ ಅದನ್ನ ಒಂದು ಟ್ರೇಯಲ್ಲಿ ಹಾಕೊಂಡ್ಬಿಟ್ಟು ತಣ್ಣಗೆ ಮಾಡ್ಕೊಂಡ್ಬಿಟ್ಟು ನೀವು ಮುಂದೆ ಬೇಕಾದ್ರೆ ಪೇಡ ಮಾಡಲು ಉಪಯೋಗಿಸಬಹುದು ಅಥವಾ ಬೇರೆ ಪದಾರ್ಥಗಳು ಮಾಡಲು. ಖವಾ ಏನಿದೆ, ಬೇಸ್ ಮಟೀರಿಯಲ್ ಇದೆ. ಗುಲಾಬ್ ಜಾಮೂನ್ ಎಲ್ಲದಕ್ಕೂ ಬೇಕೇ ಬೇಕು. ಪೇಡ ಆಗಿರ್ಬೋದು, ಪ್ಯಾಂಟೋ ಆಗಿರ್ಬೋದು, ಬಹಳಷ್ಟು ಕಡೆ ಬೇಸ್ ಮಟೀರಿಯಲ್ ಆಗಿ ಯೂಸ್ ಆಗುತ್ತೆ. ಈಗ ಡೈರಿಯಲ್ಲಿ ಏನ್ ಮಾಡ್ತೀವಿ, ಒಂದು ಡಬಲ್ ಜಾಕೆಟೆಡ್ ವೆಸಲ್ ಇರುತ್ತೆ ಸರ್, ಅದರಲ್ಲಿ ಮೋಟರ್ ಇಂದ ಎಜಿಟೇಟರ್ ರೊಟೇಟ್ ಆಗ್ತಾ ಇರುತ್ತೆ. ಸೊ ಅಲ್ಲಿ ಹಾಲು ನಮ್ಗೇನು ಕಡಾಯಿ ಕೈಯಿಂದ ಕಡಚಿಗೆಯಿಂದ ಮಾಡೋದು ಬೇಕಾಗಲ್ಲ, ಎಜಿಟೇಟರ್ ತಿರುಗಿಸ್ತಾ ಇರುತ್ತೆ ಒಂದ್ ಸ್ಪೀಡ್ ಅಲ್ಲಿ. ನಿಮ್ದು ಕೆಟಲ್ ಡಬಲ್ ಜಾಕೆಟೆಡ್ ಆಗಿರೋದ್ರಿಂದ ಅಲ್ಲಿ ಸ್ಟೀಮ್ ಯೂಸ್ ಮಾಡ್ಕೋತೀವಿ, ಅಥವಾ LPG ಗ್ಯಾಸ್ ಇಂದನು ನೀವು ಕಾಯಿಸಬಹುದು. ಸೊ ಇದು ಬಂದ್ರೆ ನಮ್ಮ ಕಾಲೇಜಲ್ಲೂ ಇದು ಮಷೀನ್ ಇದೆ ಸರ್, ಬಂದು ಬೇಕಾದ್ರೆ ಯಾರಾದ್ರೂ ಬರ್ಬೋದು, ನಮ್ಮ ಡೈರಿ ಸೈನ್ಸ್ ಕಾಲೇಜ್ ಮಾವಕ್ರಸ್ ಅಲ್ಲಿ ಇದೆ, ಬಂದು ನೋಡ್ಕೋಬಹುದು ಸರ್ ಈ ಮಷೀನ್ ಹೆಂಗ್ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಅಲ್ಲಿ 100 kg ಕವಾ ಮಾಡೋದಿದೆ, 200 kg ಕವಾ ಮಾಡೋದಿದೆ, ಈ ಮಷೀನ್ ಯೂಸ್ ಮಾಡ್ಕೊಂಡು ಮಾಡಬಹುದು. ಅಂದ್ರೆ ಈಗ ಯಾರು ಆಸಕ್ತಿರ್ತಾರೆ ಅವರು ತಮ್ಮ ಕಾಲೇಜಿಗೆ ಬಂದು. ಹಾ ಸರ್, ನಾವು ಕಾಲೇಜಲ್ಲಿ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡ್ತೇವೆ ಸರ್. ಡೈರಿ ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಇದೆ, ಡೈರಿ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಇದೆ, ಡೈರಿ ಮೈಕ್ರೋಬಯಾಲಜಿ ಇದೆ. ಸೊ ಎಲ್ಲರೂ ಇಲ್ಲಿ ನಾವು ಸಹಾಯಕ ಪ್ರಾಧ್ಯಾಪಕರು ಇನ್ವಾಲ್ವ್ ಆಗಿ ಟ್ರೈನಿಂಗ್ ಕೊಡ್ತೀವಿ ಸರ್. ಸೊ ಯಾರೇ ಇಂಟ್ರೆಸ್ಟೆಡ್ ಇದ್ರು ಬಂದು ಟ್ರೈನಿಂಗ್ ಅದನ್ನ ತಗೊಳ್ಬಹುದು. ಈಗ ಹೈನೋದ್ಯಮದೊಳಗ ಒಬ್ಬರಿಗೆ ಇಂಟ್ರೆಸ್ಟ್ ಅದ ಅಂತ ಹೇಳಿ ತಿಳ್ಕೊಳ್ಳೋಣ. ಆದ್ರೆ ಅವರಿಗೆ ಸಂಪೂರ್ಣವಾಗಿ ಒಂದು ಡೈರಿ ಮಾಡದೇ ಇದ್ರು ಕೂಡ ಭಾಗವಾಗಿ ಯಾವುದೋ ಒಂದು ಆಕ್ಟಿವಿಟಿ ತಗೊಳ್ಬಹುದು, ಒಂದು ಕೋಲ್ಡ್ ಸ್ಟೋರೇಜ್ ಮಾಡ್ಕೊಳ್ಬಹುದು, ಅಥವಾ ಬರೀ ಹಾಲನ್ನೇ ಮಾರಾಟ ಮಾಡುವಂತದ್ದು, ಅಥವಾ ಕೆಲವೊಂದಿಷ್ಟು ಉತ್ಪನ್ನಗಳನ್ನ ಮಾಡುವಂತದ್ದು, ಇಂತಹ ಆಸಕ್ತರು ಇರ್ತಾರೆ. ಅವರಿಗೆ ತಕ್ಕಂಗ ಒಂದೊಂದು ಘಟಕಕ್ಕೆ ಎಷ್ಟು ಖರ್ಚು ಆಗಬಹುದು ಒಂದು ಅಂದಾಜು ಒಂದು ವಿಚಾರ ಅದನ್ನೇನಾದ್ರೂ ಹೇಳಬಹುದು. ಈಗ ನಿಮ್ಗೆ ಒಂದು 1,000 to 5,000 ಲೀಟರ್ ಹಾಲು ಕೇವಲ ನಮ್ಗೆ ಶೀತಲೀಕರಣ ಮಾಡೋದಿದೆ ಅಂದ್ರೆ ನಿಮ್ಗೆ 2,00,000 ರೂಪಾಯಿ ಬೇಕಾಗುತ್ತೆ, ಅಷ್ಟು ವೆಚ್ಚ ಆಗುತ್ತೆ. ಇಲ್ಲ ನಂಗೆ ಶೀತಲೀಕರಿಸಿ ಮತ್ತು ಪ್ಯಾಕೇಜ್ ಮಾಡುವುದು ಇದೆ ಅಂದ್ರೆ ನಿಮ್ಗೊಂದು 4,00,000 ರೂಪಾಯಿ ಬೇಕಾಗುತ್ತೆ. ಅದೇ ರೀತಿ ನಿಮ್ ಇಲ್ಲ ಸರ್ ನನ್ಗೆ 2,00,000 ಲೀಟರ್ ನನ್ನ ಹತ್ರ ಹಾಲಿದೆ ಮತ್ತು ಆ ಹಾಲನ್ನು ಪಾಶ್ಚೀಕರಣ ಮಾಡಿ ಮತ್ತು ಪ್ಯಾಕೇಜ್ ಮಾಡುವುದಾಗಿರ್ಬೋದು, ಹಾಗೆಯೇ ತುಪ್ಪ ತಯಾರಿಸಲು ಯಂತ್ರನೂ ಇಟ್ಕೊಂಡಿದ್ರಂದ್ರೆ ಒಂದು 25,00,000 ರೂಪಾಯಿ ಬೇಕಾಗುತ್ತೆ. ಒಂದು 5,00,000 ಲೀಟರ್ ಹಾಲ ಹತ್ರ ನಮ್ಮ ಹತ್ರ ಇದೆ, ನಾವು ಅಲ್ಲಿ ಕಲೆಕ್ಟ್ ಮಾಡಿದೀವಿ ಅಂದ್ರೆ ಹಾಲು ಪಾಶ್ಚೀಕರಣ ಮಾಡಿ ಮತ್ತೆ ಅದನ್ನ ಪ್ಯಾಕೆಟ್ ಮಾಡಿ ಮಾರುವುದಾಗಿರ್ಬೋದು, ಹಾಗೆ ತುಪ್ಪ ತಯಾರಿಸುವುದಾಗಿರ್ಬೋದು, ಒಂದು 40,00,000 ರೂಪಾಯಿ ಬೇಕಾಗುತ್ತೆ. ಸೊ ಸೈಜ್ ಮೇಲೆ ನಿಮ್ದು ಏನಾಗುತ್ತೆ ಕಾಸ್ಟ್ ಡಿಪೆಂಡ್ ಆಗುತ್ತೆ. ಅಂದ್ರೆ ಯಾವ್ದಾದ್ರು ನಾವು ಸಂಪೂರ್ಣವಾಗಿ ಡೈರಿನೇ ಮಾಡಬಹುದು ಅಥವಾ ಇದರ ಭಾಗವಾಗಿ ಒಂದು ಚಟುವಟಿಕೆ ಮಾಡ್ಕೊಳ್ಳೋದು ಸಾಧ್ಯದ ಅದನ್ನು ಮಾಡಬಹುದು. ನಾನು ಖಾಲಿ ಪನೀರ್ ಮಾಡುವುದು ಯೂನಿಟ್ ಆಗಿರ್ಬೋದು, ಇಲ್ಲ ನಾನು ಟ್ರೆಡಿಷನಲ್ ಇಂಡಿಯನ್ ಡೈರಿ ಪ್ರಾಡಕ್ಟ್ ದೇಸಿ ಹಾಲಿನ ಪದಾರ್ಥಗಳು ಮಾಡೋದೊಂದೇ ಒಂದು ಸಪರೇಟ್ ಆಗಿ ಯೂನಿಟ್ ಹಾಕ್ತೀನಿ ಅಂದ್ರೆ ಆಗ್ಬಹುದು, ಇಲ್ಲ ನಾನು ಖಾಲಿ ಶೀತಲೀಕರಣಗೊಳಿಸಿ ಅದನ್ನ ಮಾರ್ತೀನಿ ಅಂದ್ರೂ ಮಾಡಬಹುದು. ಈಗ ಯಾರಾದರೂ ತಮಗೆ ಈ ವಿಚಾರ ಕೇಳಬೇಕು ಅಂತಂದ್ರೆ ಅವರಿಗೆ ನಂಬರ್ ಹೇಳ್ತೀರಿ? 7019228974. ಆತ್ಮೀಯರೇ, ಈಗ ಡಾಕ್ಟರ್ ಹೇಳದಂತಹ ನಂಬರ್ ಅನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 7019228974 ಈ ನಂಬರ್ ಅನ್ನ ಸಂಪರ್ಕ ಮಾಡಿ ತಾವು ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದು. ಒಳ್ಳೆಯದು ಡಾಕ್ಟರ್ ಆದರ್ಶ ಎಂ ಕಲ್ಲಾ ಅವರೇ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರಿಗೆ ವಿಶೇಷವಾಗಿ ಯುವ ರೈತರಿಗೆ ಯಾರು ಹೈನೋದ್ಯಮದೊಳಗೆ ಆಸಕ್ತರಿದ್ದಾರೆ ಅವರಿಗೆ ಯಾವ ರೀತಿ ಈ ಹೈನೋದ್ಯಮವನ್ನ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹೇಳಿದ್ದೀರಿ. ಏನೇನು ಮಷೀನ್ಗಳ ಬೇಕಾಗ್ತಾವ, ಏನೇನು ಸಾಧನಗಳ ಬೇಕಾಗ್ತಾವ, ಏನೇನು ತಂತ್ರ ಬೇಕಾಗ್ತದೆ, ಎಲ್ಲಾ ವಿಚಾರಗಳನ್ನು ತಾವು ಇಲ್ಲಿ ತನಕ ಹೇಳಿದ್ದೀರಿ. ಮತ್ತು ವಿಶೇಷವಾಗಿ ನಮ್ಮ ಗ್ರಾಮೀಣ ಪ್ರದೇಶದ ಯುವಕರಿಗೆ ಏನಾದರೂ ಮಾಹಿತಿ ಬೇಕು ಅಥವಾ ತರಬೇತಿ ಬೇಕು ಅಂತಂದ್ರೂ ಕೂಡ ತಮ್ಮ ಹೈನು ವಿಜ್ಞಾನಗಳ ಮಹಾವಿದ್ಯಾಲಯ ಏನಿದೆ ಅಲ್ಲಿ ಕೂಡ ತರಬೇತಿ ಕೊಡುವಂತಹದ್ದು, ಆಮೇಲೆ ಮಾಹಿತಿ ನೀಡುವಂತಹದ್ದು, ಆಮೇಲೆ ಅಲ್ಲಿ ಏನು ಪ್ರದರ್ಶನ ಮಾಡಿ ಅವರಿಗೆ ತೋರಿಸುವಂತಹ ಒಂದು ಎಲ್ಲ ಕೆಲಸವನ್ನು ಕೂಡ ತಾವು ಮಾಡ್ತಾ ಇದ್ದೀರಿ ಅನ್ನುವಂತಹ ಒಂದು ವಿಚಾರವನ್ನ ಹೇಳಿದ್ರಿ. ನಮ್ಮ ಆಸಕ್ತ ಯುವ ಜನತೆ ಇದರ ಲಾಭವನ್ನ ಪಡ್ಕೊಳ್ಬೇಕು. ಗ್ರಾಮೀಣ ಪ್ರದೇಶದೊಳಗೆ ಮಹಾಗಾಂವ್ ಕ್ರಾಸ್ನೊಳಗೆ ಹೈನು ವಿಜ್ಞಾನದ ಒಂದು ಕಾಲೇಜ್ ಇದೆ, ಆ ಕಾಲೇಜ್ನೊಳಗೆ ತಮಗೆ ಬೇಕಾದಂತಹ ಎಲ್ಲ ಜ್ಞಾನ ಇರಬಹುದು, ಬೇರೆ ಬೇರೆ ಪರಿಕರಗಳಿರಬಹುದು, ಸಾಮಗ್ರಿಗಳಿರಬಹುದು, ತರಬೇತಿ ಇರಬಹುದು, ಎಲ್ಲಾ ಸಿಗ್ತದ. ಆ ಭಾಗದ ಜನತೆ ಸಲುವಾಗಿನೇ ಈ ಒಂದು ಕಾಲೇಜನ್ನ ಮಾಡಿರುವಂತಹದ್ದು. ಇದರ ಉಪಯೋಗನ ಪಡ್ಕೊಳ್ಳೋದಕ್ಕೆ ಎಲ್ಲ ಏನು ತಾವು ಅಧ್ಯಾಪಕರಿದ್ದೀರಿ, ಅವರು ಕೂಡ ತಾವೆಲ್ಲ ಶ್ರಮಿಸ್ತಾ ಇದ್ದೀರಿ, ಮಾಹಿತಿ ನೀಡಬೇಕು ಅನ್ನುವಂಥದ್ದು, ಶಿಕ್ಷಣ ನೀಡುವಂತಹ ಒಂದು ಕೆಲಸವನ್ನು ತಾವು ಮಾಡ್ತಾ ಇದ್ದೀರಿ. ಈ ಒಂದು ಕಾಲೇಜಿನ ಉಪಯೋಗವನ್ನು ನಮ್ಮ ಎಲ್ಲ ಯುವಕ ಯುವತಿಯರು ಗ್ರಾಮೀಣ ಪ್ರದೇಶದೊಳಗಿರುವಂತಹವರು ಪಡ್ಕೊಳ್ಬೇಕು ಅನ್ನುವಂತಹ ಒಂದು ವಿಚಾರವನ್ನ ತಾವು ಹೇಳ್ತಾ ಇದ್ದೀರಿ. ಒಳ್ಳೆಯದು, ಬಹಳ ಉತ್ತಮವಾದಂತಹ ಒಂದು ವಿಚಾರ ಇವತ್ತಿನ ಕಾರ್ಯಕ್ರಮದೊಳಗೆ ಪ್ರಸ್ತಾಪ ಆಯಿತು. ಯಾರ್ಯಾರು ಉದ್ಯಮಶೀಲತೆಯನ್ನು ಬೆಳೆಸಬೇಕು ಅನ್ನುವಂಥವರಿದ್ದೀರಿ ಅವರಿಗೆ ಬ್ಯಾಂಕುಗಳು ಕೂಡ ಸಹಾಯ ಮಾಡ್ತಾವ. ತಮಗೇನಾದರೂ ಧನ ಸಹಾಯ ಬೇಕಾಗಿತ್ತು ಅಂತಂದ್ರೆ ಬ್ಯಾಂಕ್ಗಳಿಗೆ ಹೋಗಿ ಅಲ್ಲಿ ಸಾಲ ಮಾಡಿ, ಮತ್ತೆ ಅಂಥದ್ದೇ ಕೇಂದ್ರ ಸರ್ಕಾರದಿಂದ ಕೂಡ ಸಾಕಷ್ಟು ಯೋಜನೆಗಳದಾವ ನಮ್ಮ ಯುವ ಮಿತ್ರರ ಸಲುವಾಗಿ. ಅದರ ಎಲ್ಲ ಉಪಯೋಗವನ್ನು ಮಾಡಿಕೊಂಡು ಒಂದು ಸದೃಢವಾದಂತಹ ಒಂದು ಬದುಕಿನ ಹಾದಿಯನ್ನು ಕಂಡುಕೊಳ್ಬಹುದು ಅನ್ನುವಂತಹ ಒಂದು ವಿಚಾರ ತಾವು ಗಮನಿಸಬೇಕು, ಮತ್ತೆ ಇದರ ಉಪಯೋಗವನ್ನು ಪಡ್ಕೊಳ್ತೀರಿ ಅಂತ ಹೇಳಿ ಭಾವಿಸ್ತಾ, ಇವತ್ತೇನು ಡಾಕ್ಟರ್ ಆದರ್ಶ ಕಲ್ಲಾ ಅವರೇ ತಾವು ಇವತ್ತಿನ ಕಾರ್ಯಕ್ರಮದೊಳಗೆ ಭಾಗವಹಿಸಿ ಈ ಮಾಹಿತಿಯನ್ನು ನೀಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಧನ್ಯವಾದ. ಇದುವರೆಗೆ ಹೈನೋದ್ಯಮ ಆರಂಭಿಸುವ ವಿಧಾನ ಕುರಿತು ಕಲಬುರಗಿ ಜಿಲ್ಲೆಯ ಮಹಾಗಾಂವ್ ಕ್ರಾಸ್ ಹತ್ತಿರವಿರುವ ಹೈನು ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಡೈರಿ ಇಂಜಿನಿಯರಿಂಗ್ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಆದರ್ಶ್ ಎಂ ಕಲ್ಲಾ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮಶೇಖರ್ ಎಸ್ ರೂಳಿ.

ವಾಸು